ರಾಮ ರಾಮ ರಾಮ ಸೀತಾ ರಾಮ ಎನ್ನಿರು ಪತಿಯ ದಿವ್ಯ ನಾಮ ಅಂಬುವದಗ ರಾಮ ರಾಮ ರಾಮ ಸೀತಾ ರಾಮ ಎನ್ನಿರು ಅಮರ ಪತಿಯ ದಿವ್ಯ ನಾಮ ಹೊರಡಿರಂದು ಮೆಟ್ಟಿ ಮುರಿಯೇ ಕೊರಳಿಗಾತ್ಮ ಸೇರಿದಾಗ ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದು ರಾಮ ರಾಮ ರಾಮ ಸೀತಾ ರಾಮ ಜನ್ಮ